50 languages. 97 97 أدوات الربط رقم 4 ಸಂಬಂಧಾವ್ಯಯಗಳು 4 لقد وافاه النوم مع أن التلفاز كان يعمل. ಟಿವಿ ಓಡುತ್ತಿದ್ದರು ಅವನು ನಿದ್ರೆ ಮಾಡಿಬಿಟ್ಟ. لقد بقي مع أن الوقت كان متأخرا. ತುಂಬಾ ಹೊತ್ತಾಗಿದ್ದರು ಅವನು ಸ್ವಲ್ಪ ಹೊತ್ತು ಉಳಿದ. لم يأتي مع أننا كنا على موعد. ನಾವು ಭೇಟಿ ಮಾಡಲು ನಿರ್ಧರಿಸಿದ್ದರು ಅವನು ಬರಲಿಲ್ಲ. لقد غلبه النوم والتلفاز شغال. ಟಿವಿ ಓಡುತ್ತಿತ್ತು ಆದಾಗ್ಯೂ ಅವನು ನಿದ್ರೆ ಮಾಡಿಬಿಟ್ಟ. كان الوقت متأخرا ومع ذلك بقى. ತುಂಬಾ ಹೊತ್ತಾಗಿತ್ತು ಆದಾಗ್ಯೂ ಅವನು ಸ್ವಲ್ಪ ಹೊತ್ತು ಉಳಿದ. لقد كنا على موعد ومع ذلك لم يأتي. ನಾವು ಭೇಟಿ ಮಾಡಲು ನಿರ್ಧರಿಸಿದ್ದೆವು ಆದಾಗ್ಯೂ ಅವನು ಬರಲಿಲ್ಲ. مع أنه لا يملك رخصة قيادة يقود سيارة. ಅವನ ಬಳಿ ಚಾಲನಾ ಪರವಾನಿಗೆ ಇಲ್ಲದಿದ್ದರೂ ಅವನು ಗಾಡಿಯನ್ನು ಓಡಿಸುತ್ತಾನೆ. مع أن الشارع زلق يقود سيارته بسرعة. ರಸ್ತೆ ಜಾರಿಕೆ ಇದ್ದರೂ ಸಹ ಅವನು ಗಾಡಿಯನ್ನು ವೇಗವಾಗಿ ಓಡಿಸುತ್ತಾನೆ. مع أنه في حالة سكر يركب الدراجة. ಅವನು ಮದ್ಯದ ಅಮಲಿನಲ್ಲಿ ಇದ್ದರೂ ಸಹ ಸೈಕಲ್ ಅನ್ನು ಓಡಿಸುತ್ತಾನೆ. إنه لا يملك رخصة قيادة ومع ذلك يقود سيارة. ಅವನ ಬಳಿ ಚಾಲನಾ ಪರವಾನಿಗೆ ಇಲ್ಲದ ಹೊರತಾಗಿಯೂ ಅವನು ಗಾಡಿಯನ್ನು ಓಡಿಸುತ್ತಾನೆ. الشارع زلق ومع ذلك يقود سيارته بسرعة. ರಸ್ತೆ ಜಾರಿಕೆ ಇರುವ ಹೊರತಾಗಿಯೂ ಅವನು ಗಾಡಿಯನ್ನು ವೇಗವಾಗಿ ಓಡಿಸುತ್ತಾನೆ. إنه سكران ومع ذلك يركب الدراجة. ಅವನು ಮದ್ಯದ ಅಮಲಿನಲ್ಲಿ ಇರುವ ಹೊರತಾಗಿಯೂ ಸೈಕಲ್ ಅನ್ನು ಓಡಿಸುತ್ತಾನೆ. لم تجد وظيفة مع أنها أتمت دراستها. ಅವಳು ಓದಿದ್ದರೂ ಸಹ ಅವಳಿಗೆ ಯಾವ ಕೆಲಸವೂ ಸಿಕ್ಕಿಲ್ಲ. لا تزور الطبيب مع أنها تتألم. ಅವಳು ನೋವಿನಲ್ಲಿದ್ದರೂ ಸಹ ಅವಳು ವೈದ್ಯರ ಬಳಿಗೆ ಹೋಗುವುದಿಲ್ಲ. لقد اشترت سيارة مع أنها لا تملك نقودا. ಅವಳ ಬಳಿ ಹಣವಿಲ್ಲದಿದ್ದರೂ ಸಹ ಅವಳು ಕಾರನ್ನು ಕೊಳ್ಳುತ್ತಾಳೆ. لقد أنهت دراستها ومع ذلك لم تجد وظيفة. ಅವಳು ಓದಿದ್ದಾಳೆ ಆದಾಗ್ಯೂ ಅವಳಿಗೆ ಯಾವ ಕೆಲಸವೂ ಸಿಕ್ಕಿಲ್ಲ. إنها تتألم ومع ذلك لا تزور الطبيب. ಅವಳು ನೋವಿನಲ್ಲಿದ್ದಾಳೆ ಆದಾಗ್ಯೂ ಅವಳು ವೈದ್ಯರ ಬಳಿಗೆ ಹೋಗುವುದಿಲ್ಲ. لا تملك نقودا ومع ذلك تشتري سيارة. ಅವಳ ಬಳಿ ಹಣ ಇಲ್ಲ ಆದಾಗ್ಯೂ ಅವಳು ಕಾರನ್ನು ಕೊಳ್ಳುತ್ತಾಳೆ.